ಮತ್ತೇನಾದ್ರೂ ಬೇವಿನ ಹಿಂಡಿ ರೀ ಸರ್? ಬೇವಿನ ಹಿಂಡಿ ಶ್ರೀ ಬೇವಿನ ಹಿಂಡಿ ನಾವು ಜಾಸ್ತಿನೇ ಯೂಸ್ ಮಾಡಕ್ ಸರ್ ಅದ್ರಾಗ್ರಿ, ಕೊಟ್ಟಿಗೆ ಗೊಬ್ಬರದಾಗ್ರಿ. ಈಗ ಪಪ್ಪಾಯ ಗಿಡ ದೊಡ್ಡದಾಗಿ ಬೆಳೀತದ ಅಲ್ಲ ಸಣ್ಣ ಕುಬ್ಜ ಪ್ರಮಾಣದ? ಇಲ್ಲ ಸರ್, ಮಿನಿಮಮ್ ಇಲ್ಲಾಂದ್ರೂ ಹತ್ತರಿಂದ ಹದಿನೈದು ಫೂಟ್ ತಗ ಆಗುತ್ತೆ ಸರ್ ಅದು. ನಾವು ಇನ್ನೂ ಜಾಸ್ತಿ ದಿನ ಬಿಟ್ಟೆ ಅಂದ್ರೂ ಅದು ಇಪ್ಪತ್ತು ಫೂಟ್ ತಗ ಹೈಟ್ ಬೆಳೀತದೆ. ಈಗ ಅದು ಕಾಯಿಗಳು ಎಷ್ಟಿರ್ತವೆ ಒಂದು ಗಿಡದಲ್ಲಿ ಸರ್? ಮಿನಿಮಮ್ ಇಲ್ಲಾಂದ್ರೆ ಒಂದು ಕ್ವಿಂಟಲ್ ಅಷ್ಟು ಮಾಲ ಕಾಯಿ ಇರ್ತದೆ ಸರ್ ಅದ್ರ. ಒಂದು ಕ್ವಿಂಟಲ್ ಅಂದ್ರೆ ಗಾತ್ರದಲ್ಲಿ ಎಷ್ಟು ದೊಡ್ಡದಿರ್ತವ ಸಾಧಾರಣ? ಎರಡೂವರೆ ಕೆಜಿ ಇರ್ತಾರೆ ಒಂದು ಕಾಯಿ ರೀ. ಓಹೋ, ಸ್ಟಾರ್ಟ್ ಫಸ್ಟ್ ಕಟ್ಟಿಂಗ್ ಅವೆಲ್ಲ ಎರಡೂವರೆ ಮೂರು ತನಕ ಇರ್ತಾರೆ. ಮುಂದೆ ಹೋದಂಗೆ ಸ್ವಲ್ಪ ಕಡಿಮೆ ಹಾಕೋತೇ ಹೋಗ್ತದೆ ಸರ್. ಅಲ್ಲಿಂದ ಲಾಸ್ಟ್ ಒಂದು ಅರ್ಧ ಕೆಜಿರೇ ಬಿಟ್ಟಿದ್ದಲ್ಲ ಸರ್ ಅದು ಲಾಸ್ಟ್ ಕಾಯಿ. ಅಂದ್ರೆ ನಿಮ್ಗೆ ಈ ಮೂರು ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರಬಹುದು? ಹದಿನೈದು ದಿವಸಕ್ಕೆ ಒಂದು ಹತ್ತು ಟನ್ ಅರೇ ಮ್ಯಾಕ್ಸಿಮಮ್ ಬೀಳಬೇಕು ಸರ್. ಹಿಂಗ ಹದಿನೈದು ಸಾರಿ ಕಡಿತದ ಸರ್. ಅದು ಹೇಗೆ ಈ ಫಸಲ ಕಟಾವ್ ಮಾಡೋದು ಹೇಗೆ, ಯಾವ ವಿಧಾನ ಕ್ರಮ ತಿಳಿಸ್ರಿ? ಅವರು ಯಾಪರಿಗೆ ಅವ್ರ ಪಟ್ ಬಿಟ್ಟಿರ್ತಾರೆ, ಅವರೇ ಬಂದು ಕಟಿಂಗ್ ಮಾಡ್ಕೋತಾರೆ. ಅವ್ರು ಪಟ್ಟ ಎತ್ತಿ ಬೀಳ್ತಾವ್ರಿ ಸೈಡಿಗೆ ರೀ, ಪಟ್ಟ ಬಿದ್ದಕ ಅವೇ ಕಟಿಂಗ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೋತಾರೆ ಸರ್ ಪೇಪರ್ ಅಲ್ಲಿ. ಪೇಪರ್ ಪ್ಯಾಕಿಂಗ್ ಮಾಡಿ ಅವರು ಲೋಡ್ ಮಾಡ್ಕೊಂಡು ಇದು ಮಾಡ್ತಾರೆ. ಎಲ್ಲಿಗೆ ಮಾರಾಟ ಮಾಡ್ತೀರಿ ವಿಶ್ವನಾಥ್ ಪಾಟೀಲ್ ಸರ್? ದೆಹಲಿ ಎಲ್ಲ ಹೋಗ್ತದೆ ಸರ್ ಅದು. ದೆಹಲಿ ಹೋಗ್ತದೆ. ಈಗ ನಿಮ್ಮಿಂದ ಖರೀದಿದಾರ್ರಿ ಯಾರು, ಕಲಬುರ್ಗಿ ಅವರ ಅಥವಾ? ನಾವು ಗುಲ್ಬರ್ಗ ಅವರಿಗೆ ಕೊಟ್ಟಿದ್ರಿ ಸರ್. ಎಷ್ಟು ಸಿಗ್ತದೆ ನಿಮ್ಗೆ, ರೇಟ್ ಹೇಗೆ ಸಿಗ್ತದೆ ಸರ್? ನಮಗೆ ಮಿನಿಮಮ್ ಐದು ರೂಪಾಯಿ ಮಾರೋನು ಫಸ್ಟ್ ಕ್ಲಾಸ್ ಆಗುತ್ತೆ ಸರ್. ಕಿಲೋಗೆ ಐದು ರೂಪಾಯಿ? ಐದು ರೂಪಾಯಿ ಕೆಜಿ ಮಾರೋದು. ಅಂದ್ರೆ ಒಂದು ಕಾಯಿ ಒಂದು ಎರಡು ಎರಡೂವರೆ ಕಿಲೋ ಬರ್ತಾ? ಎರಡು ಕಿಲೋ ರೀ ಬಂದೇ ಬರ್ತದೆ ಸರ್. ಎರಡು ಕಿಲೋ ಹತ್ತು ರೂಪಾಯಿ ಒಂದು ಕಾಯಿಗೆ ಸಿಕ್ಕಂಗೆ ಅಲ್ವಾ? ಹೌದು ಸರ್. ಆದ್ರೆ ಮಾರಾಟದಲ್ಲಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಮಾಡ್ತಾರೆ ಒಂದು ಕಾಯಿಗೆ. ಹೌದು ಸರ್, ನಮ್ಮ ರೈತರು ಅಷ್ಟೇ ಸರ್. ನೀವು ಐದು ರೂಪಾಯಿ ಸಿಕ್ಕರೆ ಸಂತೋಷ? ಸಂತೋಷ, ಫುಲ್ ಸಂತೋಷ ಆಗುತ್ತೆ ಸರ್. ಕೆಲವೊಮ್ಮೆ ಬಹಳ ಬೆಲೆ ಇಳಿತು ಅಂತ ಹೇಳಿದ್ರೆ ಎರಡು ರೂಪಾಯಿಗೆಲ್ಲ ಕೇಳ್ತಾರ? ಸರ್ ರೇಟ್ ಇಳಿತಂದ್ರೆ ಅಲ್ಲಿ ನಮ್ಮ ತೋಟಕ್ಕೆ ಬರಲ್ಲ ಸರ್. ಡಿಮ್ಯಾಂಡ್ ಹೇಗಿದೆ, ಬೇಡಿಕೆ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಸರ್? ಇವಾಗ ಏನ್ ಪರವಾಗಿಲ್ಲ ಸರ್, ಎರಡು ವರ್ಷ ಆಯ್ತು ಪಪ್ಪಾಯಿ ಫಸ್ಟ್ ಕ್ಲಾಸ್ ನೋಡೋದು ಸರ್. ಇವಾಗೇನಿಲ್ಲ, ನಾ ಮಾಡಗತ್ನು ಮೂರು ವರ್ಷ ಆಯ್ತು ಸರ್, ಚೆನ್ನಾಗಿ ಆಗುತ್ತೆ ಸರ್. ಇದು ಯಾವ್ದಕ್ಕಾಗಿ ಬಳಸ್ತಾರೆ ಹೆಚ್ಚಾಗಿ ಪಪ್ಪಾಯ? ಸಾಬಾನ ಹಿಂಗೆಲ್ಲ ನಾನು ಸೋಪ್ ತಯಾರಲು ಮಾಡ್ತಾರೆ ಸರ್. ಆಮೇಲೆ ಮೆಡಿಕಲ್ ಸ್ವಲ್ಪ ಇದು ಸರ್. ಮತ್ತೆ ಎಲ್ಲ ಲಾಸ್ಟ್ ಟೈಮಿಗೆ ಪಪ್ಪಾಯಿ ಕಟಿಂಗ್ ಆದ್ರೆ ಎಲ್ಲ ಲಾಸ್ಟ್ ಸಣ್ಣ ಕಾಯಿ ಇದ್ದ ಕಡ್ರಿ, ನಾವು ಕಟಿಂಗ್ ಅದು ಹಾಲು ತೆಗಿತಾರೆ ಸರ್. ಅದು ಹಾಲು ಸಿಗುತ್ತೆ? ಹೌದು ರೀ, ಪಪ್ಪಾಯಿಯಿಂದ ಕಾಯಿಯಿಂದ ಹಾಲು ತೆಗಿತಾರೆ ಸರ್. ಅದು ಎಲ್ಲಿ ತೆಗಿತಾರೆ? ಅಲ್ಲಿ ಅದೇ ಗಿಡದ ಅಲ್ಲೇ ತೆಗಿತಾರೆ ಸರ್. ಅಲ್ಲಿ ತಳಗೆ ಏನ್ ಮಾಡ್ತಾರೆ ಹಾಲನ್ನ? ಅದು ಹಾಲು ಮೆಡಿಕಲ್ ಯೂಸ್ ಮಾಡ್ತಾರೆ ಸರ್. ಅದು ನಾವು ಹಾಲು ಕೊಟ್ಟಿದ್ದೀವ್ರಿ ಸರ್. ಮೊದಲು ನೀವು ಕಾಯಿ ಕೊಡ್ತೀರಾ, ಹಾಲಿಗೆ ರೇಟ್ ಹಚ್ಚಿದ್ದೀರಾ ಹೇಗೆ? ಇಲ್ಲ ಸರ್, ಲಾಸ್ಟಿಂಗ್ ರೀ ಸಣ್ಣ ಕಾಯಿ ಆದ್ಮೇಲೆ ಇದು ನಮ್ಮ ಹಾರ್ವೆಸ್ಟಿಂಗ್ ಮುಗಿತದ್ರಿ ಸರ್. ಹಾರ್ವೆಸ್ಟಿಂಗ್ ಮುಗಿದ ಬಳಿಕ ಲಾಸ್ಟಿಗೆ ನಾವು ಇವತ್ತು ಪಪ್ಪಾಯಿ ತೆಗಿಬೇಕು. ಆ ಟೈಮಿಗೆ ಏನದ ಉಳಿದ ಕಾಯಿಗಳು ವೇಸ್ಟ್ ಮಾಡದೆ ಅವು ಎಷ್ಟು ಹಾಲು ತಕೊಂಡಿಸಿದ್ರಿ, ಮುಂದೇನದ ಅದು ನಮಗ್ ಮತ್ತ ಅದ್ರ ರೂಟ್ರಾವೇಟರ್ ಹೊಡೆದೇವನ್ರಿ ಸರ್. ಅದು ಮತ್ತ ಬೆಳೆ ಭೂಮಿದ ಫಲವತ್ತತೆ ಜಾಸ್ತಿ ಮಾಡುತ್ತೆ ಸರ್. ಅದು ಕಾಯಿ ಹಾಲು ತೆಗ್ದಾದ ಮೇಲೆ ಉಳಿದ ತ್ಯಾಜ್ಯಗಳೆಲ್ಲ ತ್ಯಾಜ್ಯಗಳೆಲ್ಲ ರೂಟ್ರಾವೇಟರ್ ಹೊಡೆಸಿಬಿಟ್ರಿ, ನೆಲದಾಗ ಇದಲ್ರಿ ಸರ್. ಅದೇನು ಮಿಷಿನ್ ತರ್ತಾರೆ ಏನು ಮತ್ತೆ ಹಾಲು ಮಾಡ್ಲಿಕ್ಕೆ? ಇಲ್ಲ ಸರ್, ಅವು ಬ್ಲೇಡ್ ಮುಖಾಂತರ ಹೊಡಿತಾರೆ ಸರ್. ತಳಗೆಲ್ಲ ಪ್ಲಾಸ್ಟಿಕ್ ಹಾಕ್ಬಿಟ್ರಿ, ಗಿಡದ ಬಡಕ್ಕೆಲ್ಲ ಪ್ಲಾಸ್ಟಿಕ್ ಹಾಕ್ತಾರೆ, ಬ್ಲೇಡ್ಗಳು ಎಲ್ಲ ಮಾರ್ಕ್ ಮಾಡ್ಕೊತಾರೆ, ಅದರಿಂದ ಹಾಲು ಸುರಿತಾರೆ ತಳಗ್ರಿ. ಕಾಯಿಯಿಂದ? ಕಾಯಿಯಿಂದ ಸುರಿದ್ಬಿಟ್ಟು ಅದು ಕಾಯಿಯನ್ನು ಕೊಯ್ದು ಮಿಷನ್ಗೆ ಹಾಕೋದ? ಇಲ್ಲ ಇಲ್ಲ ಇಲ್ಲ ಸರ್, ಸುಮ್ಮನೆ ಬ್ಲೇಡ್ ಏನು ಮಾರ್ಕ್ ಮಾಡ್ಕೋತ ಹೋದ್ರೆ ಸರ್ ಕಾಯಿಗೆ? ಹಾ ಸರ್, ಕಾಯಿಗೆ ಬ್ಲೇಡ್ ಮಾರ್ಕೋತ ಹೋದ್ರೆ ತಾನೇ ತಳ ಬೀಳ್ತಾರೆ ಹಾಲು. ಹಾ ರೀ, ಬಿದ್ದ ಹತ್ತು ಐದು ಮಿನಿಟ್ನಾಗ ಅದು ಇದು ಆಗ್ತದೆ ಸರ್, ಹೆಪ್ಪುಗಡತ್ತ ಸರ್. ಔಷಧಿಯ ಬಳಕೆ ತಗೊಳ್ತಾರೆ? ಹಾ ಸರ್, ಔಷಧಿ ಬಳಕೆ ವಿತರಿಸೋದು. ಓಹೋ, ಇದು ಒಂದು ಕೊನೆ ಹಂತಕ್ಕೆ ಸಿಗುವಂತ ಲಾಭ ರೈತನಿಗೆ, ಏನು ವೇಸ್ಟ್ ಆಗುದಿಲ್ಲ. ವೇಸ್ಟ್ ಆಗುದಿಲ್ಲ ಸರ್, ಏನು ವೇಸ್ಟ್ ಆಗುತ್ತೆ. ಅದ್ರ ತ್ಯಾಜ್ಯವನ್ನು ಕೊಯ್ದು ಅದ ಬ್ಲೇಡ್ ಹಾಕಿದ ಮೇಲೆ ಅದು ಉಳಿದದನ್ನು ನೀವು ಭೂಮಿಗೆ ಹಾಕಿಬಿಡಿ. ಹಾ, ರೂಟ್ರೋವೇಟರ್ ಮಾಡಿದೆ ಅಂದ್ರೆ ಪೂರಾ ಭೂಮಿಗೆ ಮಿಕ್ಸ್. ರೂಟ್ರೋವೇಟರ್ ಮಾಡುದು ಹೇಗೆ? ಅದು ಗಿಡಕ್ಕೆ ರೂಟರ್ ಹಚ್ಚಬಿಡೋದು ಸರ್. ಗಿಡಕ್ಕೆ ಹಾಕಿ ಗಿಡಕ್ಕೆ ಹಾಕಿಬಿಡೋದು? ಹಾ ರೀ, ಟ್ರ್ಯಾಕ್ಟರ್ ಏನಾದ್ರೂ ಮಣ್ಣು ಹಾಕ್ಬೇಕು ಹೇಗೆ? ಇಲ್ಲ ಸರ್, ಟ್ರ್ಯಾಕ್ಟರ್ ಮುಖಾಂತರ ರೂಟ್ರೋವೇಟರ್ ಹಾಕ್ಬಿಟ್ರೈತ್ರಿ, ಅದು ತಾನೇ ಎಲ್ಲ ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಸರ್. ಅದು ಚೂರು ಚೂರು ಆಗ್ತಾರೆ, ಎರಡು ಸಾರಿ ಹೊಡೆಸ್ಬಿಡೋದ್ರ ಸರ್. ಅದು ಪೂರಾ ಭೂಮಿಯಲ್ಲಿ ಸೇರಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಎಕರೆಗೆ ಎಷ್ಟು ಆದಾಯ ಬರ್ತದೆ ವಿಶ್ವನಾಥ್ ಪಾಟೀಲ್ ಸರ್? ಮಿನಿಮಮ್ ಸರ್ ಎರಡು ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸರ್ ಎಕರೆಗೆ. ಖರ್ಚು ಎಷ್ಟಾಗ್ತದೆ? ಖರ್ಚು ಒಂದ್ ಎಕರೆಗೆ ನೋಡ್ರಿ ಮೂವತ್ತರಿಂದ ಐವತ್ತು ನಲವತ್ತು ಸಾವಿರ ರೂಪಾಯಿ ಬರುತ್ತೆ ಸರ್. ಮೂವತ್ತರಿಂದ ನಲವತ್ತು ಸಾವಿರ ಬರ್ತದೆ ಸರ್. ಆದಾಯ